ಆತ್ಮೀಯರೇ, ತಾವೆಲ್ಲ ಈಗ ಹಿಂಗಾರಿ ಬೆಳೆಯನ್ನ ಬೆಳೆಯುವಂತಹ ಒಂದು ಸಂದರ್ಭದೊಳಗಿದ್ದೀರಿ. ಯಾವ ಬೆಳೆ ಬೆಳಿಬೇಕು, ಯಾವ ತಳಿ ಹಾಕಬೇಕು ಅನ್ನುವಂತಹ ಒಂದು ವಿಚಾರ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ತಮಗೆ ಹಿಂಗಾರಿ ಬೆಳೆಗಳೊಳಗೆ ಯಾವ ತಳಿಗಳನ್ನ ತಾವು ಆಯ್ಕೆ ಮಾಡಿಕೊಳ್ಬಹುದು, ಮತ್ತು ಮುಖ್ಯವಾಗಿ ಬೀಜೋಪಚಾರ ಮಾಡುವಂತಹ ಒಂದು ಕ್ರಿಯೆ ಬಗ್ಗೆ ಕೂಡ ಇವತ್ತು ನಾವು ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಹ ಸಂಶೋಧನಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಅಶೋಕ್ ಸಜ್ಜನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಜ್ಜನ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಈಗ ನಮ್ಮ ಭಾಗದೊಳಗೆ ಸಾಕಷ್ಟು ಹಿಂಗಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೋಳ ಇರಬಹುದು, ಕಡಲೆ ಇರಬಹುದು, ಕುಸುಬೆ, ಇವುಗಳ ಒಂದು ತಳಿಗಳು ಯಾವದಾವ ಇದ್ರೊಳಗೆ, ಯಾವ ಉತ್ತಮವಾದಂತಹ ಒಂದು ತಳಿಗಳು ಈ ಭಾಗಕ್ಕೆ ಶಿಫಾರಸು ಮಾಡಿದಂತಹ ತಳಿಗಳು, ಅದರ ಜೊತೆಗೆ ಬೀಜೋಪಚಾರ ಅನ್ನುವಂಥದ್ದು ಏನದ, ಅದು ಬಹಳ ಮುಖ್ಯವಾದಂತಹದ್ದು, ಅದರ ಬಗ್ಗೆ ಕೂಡ ತಾವು ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಬೇಕು. ಈಗ ತಾವ್ ಹೇಳ್ದಂಗೆ ಹಿಂಗಾರಿ ಹಂಗಾಮಿನಲ್ಲಿ ಸಾಕಷ್ಟು ಮಳೆ ಆಗಿದೆ. ನಮ್ಮ ಪ್ರತಿ ವರ್ಷ ಬರಬೇಕಾದಂತ ಮಳೆ ಬಂದಿದೆ ಅಂದ್ರೆ ಸುಮಾರು 545 mm ನಷ್ಟು ಈ ವರ್ಷ ನಮ್ಮ ಮಳೆ ಬಂದಿದೆ. ಹಿಂಗಾಗಿ ಎಲ್ಲ ರೈತರು ಭೂಮಿ ತಯಾರಿ ಮಾಡಿದಾರೆ ಮತ್ತು ತಳಿಗಳ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಚರ್ಚೆ ಮಾಡುವಂತ ಅನಿಸ್ತಾ ಇದೆ. ಮತ್ತು ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾದ ಬೆಳೆ ಅಂದ್ರೆ ಏಕದಳದಲ್ಲಿ ಹಿಂಗಾರಿ ಜೋಳ, ಗೋಧಿ, ದ್ವಿದಳದಲ್ಲಿ ಕಡಲೆ, ಎಣ್ಣೆಕಾಳು, ಕುಸುಬಿ ಮತ್ತು ಅಗಸೆ ಮುಖ್ಯವಾದ ಬೆಳೆಗಳು. ಇಷ್ಟೆಲ್ಲ ನಮ್ಮ ಬೆಳೆಗಳಿದ್ದು ರೈತರು ಇವು ನಾವು ಉದಾಹರಣೆಗಾಗಿ ರಾಜ್ಯದಲ್ಲಿ ಕಡಲೆ ಬೆಳೆ ತಗೊಂಡಾಗ ಸರಾಸರಿ ಇಳುವರಿ 7 quintal 86 kg ಅಷ್ಟಿದೆ. ಆದರೆ ಜೋಳ ತಗೊಂಡ್ರೆ 11 quintal ಅಷ್ಟಿದೆ. ಸೊ ಇವೆಲ್ಲ ಉತ್ತಮವಾದ ಬೆಳೆಗಳು, ಸಾಕಷ್ಟು ತಳಿಗಳಿದ್ರು ಕೂಡ ಇಳುವರಿ ಮಾತ್ರ ಎಕರೆ ವಾರ ಕಡಿಮೆ ಆಗ್ತಾ ಇದೆ. ಕಾರಣ ಅದಕ್ಕೆ ಅವರು ಉತ್ತಮವಾದ ಗುಣಮಟ್ಟದ ಬೀಜ ಲಭ್ಯತೆ ಇರದೇ ಇರುವುದು. ಅದೇ ತರ ಎಣ್ಣೆಕಾಳಲ್ಲಿಗೆ ಕುಸುಬೆ ಇದೆ, ಅದೇ ತರ ಅಗಸಿ ಕೂಡ ನಮಗೆ ಬೆಳೆದಿದೆ. ಈಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಹವಾಮಾನ ಮತ್ತು ಮಣ್ಣಿನ ಗುಣಧರ್ಮಕ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದೀವಿ. ಈ ತಳಿಗಳನ್ನು ನಮ್ಮ ವಾತಾವರಣಕ್ಕೆ ಯೋಗ್ಯ ಹೊಂದಿಕೊಂಡು ಮತ್ತು ಈ ಪರಿಸರಕ್ಕೆ ಹೊಂದಿಕೊಂಡು ಒಳ್ಳೆಯ ಇಳುವರಿ ಕೊಡುವಂತಹ ತಳಿಗಳಿದಾವು. ಅದಕ್ಕೆ ದಯವಿಟ್ಟು ಉತ್ತಮ ತಳಿಗಳನ್ನು ಆಯ್ಕೆ ಮಾಡಿ ತಾವು ಬಿತ್ತನೆ ಮಾಡದಲ್ಲಿ ಒಳ್ಳೆಯ ಇಳುವರಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಹಿಂಗಾರಿ ಜೋಳದೊಳಗೆ ಯಾವ ತಳಿಗಳಾವ ಅಂತೀರಿ? ಈಗ ನೋಡಿ ಹಿಂಗಾರಿ ಜೋಳದಾಗ ಸಾಕಷ್ಟು ತಳಿಗಳಾವ ನೋಡ್ರಿ. ಇತ್ತೀಚಿಗೆ ಬಿಡುಗಡೆಯಾದಂತ BJV 44 ತಳಿ ಇದು ನೋಡ್ರಿ, ಉತ್ತಮ ಕಾಳು ಮತ್ತು ಮೀವಿನ ಇಳುವರಿ ಬರ್ತದ. ಸರಾಸರಿ ಇದು 8-10 quintal ಒಂದು ಎಕರೆಗೆ ಬರ್ತಾ ಇದೆ. ಇದು M35- ಇದ್ದೀವಲ್ಲ ಮೊದಲ, ಆ ತಳಿಗಳಿಗಿಂತ ಉತ್ತಮವಾದ ಇಳುವರಿ ಇದೆ ಮತ್ತು ಮೇವು ಮತ್ತು ಕಾಳಿನ ಗುಣಮಟ್ಟ ಕೂಡ ಮಾಲದಂಡಿ ಎತ್ತರನೇ ಇದೆ, ಸುಮಾರು ಎತ್ತರ ಇದೆ. ಆಮೇಲೆ ಈ ಬೆಳೆ ಏನದಪ್ಪ ಅಂದ್ರೆ ತಳಿ ಇದ್ದಿಲು ಕಾಂಡ, ಕೊಳೆ ರೋಗ, ಸುಳಿ ನೊಣ ಮತ್ತು ಹೇನುಗಳ ಬಾಧೆಗಳಿಗೆ ನಿರೋಧ ಶಕ್ತಿ ಕೂಡ ಹೊಂದಿದೆ ನೋಡಿ. ಇಂಥ ತೇವಾಂಶವನ್ನು ಇದಕ್ಕೆ ಆದ್ರೆ ಏನಪ್ಪಾ ಅಂದ್ರೆ ಈ ಒಂದು ತಳಿಗೆ ಸ್ವಲ್ಪ ತೇವಾಂಶ ಹಿಡಿದುಕೊಳ್ಳುವಂತ ಮಣ್ಣು, ಕಪ್ಪು ಮಣ್ಣು ಆದ್ರೆ ಸೂಕ್ತ ಆಗ್ತದೆ. ಅದಕ್ಕೆ ಈ ಒಂದು ತಳಿಯನ್ನು ಶಿಫಾರಸು ಮಾಡೀವಿ. ಅದೇ ತರ CSV 29-6 ಅಂತದ, ಇದು ಕೂಡ ಸುಮಾರು 8-10 quintal ಇಳುವರಿ ಬರ್ತದ. ಮೇವು ಕೂಡ ಸಾಕಷ್ಟು 30 quintal ಮೇವು ಇಳುವರಿ ಕೊಡ್ತದ ಮತ್ತು ಉತ್ತಮ ಕಾಳಿನ ಗುಣಮಟ್ಟ ಕೂಡ ಹೊಂದಿದೆ. ಇದು ಕೂಡ ಮಾಲದಂಡಕ್ಕಿಂತ ಉತ್ತಮವಾದ ತಳಿ. ಇದ್ರ ಕೂಡ ಆಳವಾದ ಕಪ್ಪು ಮಣ್ಣು ಭೂಮಿಗೆ ಹಾಕಿದ್ರೆ ಸೂಕ್ತ ಮತ್ತು ಹೆಚ್ಚಿನ ಇಳುವರಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ತಾವೆಲ್ಲ ಇಲ್ಲಿವರೆಗೆ ಬೆಳೀತಾ ಇದ್ರಿ ಮಾಲದಂಡಿ ಅಂತ ಹೇಳಿ, ಅದಂತೂ ಬಹಳ ಪ್ರಸಿದ್ಧವಾದಂತಹ ಒಂದು ತಳಿಯಾಗಿದೆ ನೋಡ್ರಿ. ಸೊ ಅದು M35-1, ಇದು ಸುಮಾರು 6-8 quintal ಇಳುವರಿ ಬರ್ತದೆ. ಅದು ಉತ್ತಮ ಗುಣಮಟ್ಟದ ಕಾಳು ಕೂಡ ಇರ್ತದೆ ಮತ್ತು ಕಣಿಕೆ ಕೂಡ ಚೆನ್ನಾಗದ. ಬಟ್ ಸಮಸ್ಯೆ ಏನಪ್ಪಾ ಅಂದ್ರೆ ಬೇರೆ ತಳಿಗಿಂತ ಇಳುವರಿ ಕಡಿಮೆ ಆಗಿರೋದ್ರಿಂದ ಇದು ಹೊಸ ತಳಿ ಹೋಗುವುದ ಸೂಕ್ತ. ಓಹೋ, ಅಡ್ಡಿಲ್ಲ. ಅದೇ ತರ ನೋಡ್ರಿ, ನಾವು ಮೊದಲು ಮೂಗುತಿ ಅಂತೂ ಬೆಳೀತಿದ್ವಿ, ಈ ತಳಿ ಕೂಡ ಮಾಲದಂಡಿ ತರನೇ ಇದೆ. ಆದ್ರೆ ಕಾಳ ದಪ್ಪದ, ಕಣಿಕೆ ಮಾತ್ರ ಬಹಳ ಚೆನ್ನಾಗಿದೆ ಅಂತೇಳಿ ರೈತರು ಇಷ್ಟಪಡ್ತಾರೆ. ಇತ್ತೀಚಿಗೆ ದನಗಳ ಸಂಖ್ಯೆಗಳು ಕಡಿಮೆ ಆಗಿರೋದ್ರಿಂದ ಬಹಳಷ್ಟು ಜನ ಹೊಸ ಹೊಸ ತಳಿಗಳ ಬೇಡಿಕೆ ಇರೋದ್ರಿಂದ ಹೊಸ ಹೊಸ ತಳಿಗಳು ನಾವು ರೈತರಿಗೆ ನಾವು ಪ್ರಚಾರ ಮಾಡಿದ್ದೀವಿ. ಅದೇ ತರ ನೋಡ್ರಿ, DSV 4 ಅಂತದ, ಆಮೇಲೆ DSV 5 ಅಂತದ. ಇವು ಎರಡು ತಳಿಗಳು ಕೂಡ ಉತ್ತಮವಾದ ನಿಮಗೆ ಕಪ್ಪು ಮಣ್ಣಿಗಾದ್ರೆ ಚೆನ್ನಾಗಿ ಬರ್ತದ ಮತ್ತು ಮೇವು ಮತ್ತು ಕಾಳಿನ ಗುಣಮಟ್ಟ ಕೂಡ ಚೆನ್ನಾಗಿದೆ. ಅದೇ ತರ ಒಂದು CSV 216 ಅಂತದ, ಸಾಮಾನ್ಯ ರೈತರೆಲ್ಲ ಪುಲ್ಲೆ ಶುದ್ಧ ಅಂತ ಕರಿತಾ ಇದಾರೆ. ಇದು ಕೂಡ ಸುಳಿ ನೊಣದ ಬಾಧೆಯನ್ನು ತಡೆಕೊಳ್ಳುವಂತ ಶಕ್ತಿ ಇದೆ. ಆದ್ರೆ ಏನಪ್ಪಾ ಅಂದ್ರೆ ಒಂದು ವಾರ M35- ಗಿಂತ ಲೇಟ್ ಆಗಿರೋದ್ರಿಂದ ಇದು ಒಂದು ಕಪ್ಪು ಭೂಮಿಗೆ ಹಾಕಿ ಸೂಕ್ತ. ಒಂದು ಹಸಿ ಪುರೋಟ ಆಗ್ಬೇಕು, ಒಂದು ಹಸಿ ಪುರೋಟ ಆಗ್ಲಿಕ್ಕೆ ಏನಾಕದ್ರಿ ಇಳುವರಿ ಕಡಿಮೆ ಆಗ್ತದ. ಅದೇ ತರ CSV 18-6 ಅಂತದ, ಇದ್ರ ಕೂಡ ಒಳ್ಳೆಯ ತಳಿ, ರಾಷ್ಟ್ರ ಮಟ್ಟದ ಬಿಡುಗಡೆ ಮಾಡಿದಾರೆ. ಆದ್ರೆ ನೀರಾವರಿ ಇದ್ರ ಇದೊಂದು ಚೆನ್ನಾಗಿ ಇಳುವರಿ ಬರ್ತದ, ಮೇವು ಮತ್ತು ಕಾಳಿನ ಇಳುವರಿ ಬರ್ತದ ನೋಡ್ರಿ. ಅದೇ ತರ ಕೆಲವೊಂದು ಹಿಂಗಾರಿ ಜೋಳದೊಳಗ ವಿಶೇಷ ಗುಣ ಉಳ್ಳಂತ ತಳಿಗಳು ಕೂಡ ಬಿಡುಗಡೆ ಮಾಡ್ಯಾರ. ಇದು ಬಹಳ ಮುಖ್ಯವಾದಂತದ್ದು ನೋಡ್ರಿ. ಯಾಕಪ್ಪ ಅಂತಂದ್ರೆ ವಿಶೇಷ ಗುಣಧರ್ಮ ಅಂತಂದ್ರೆ ನಾವು ಹೇಳ್ಬೋದು, ಈಗ ಜೋಳದಿಂದ ಸೀತ್ನಿ ಮಾಡ್ತೀವಿ, ಸೀತ್ನಿ ಸಲುವಾಗಿನೇ ಕೆಲವೊಂದಿಷ್ಟು ಬೆಳೆಯುವಂತಹ ತಳಿಗಳು, ಆಮೇಲೆ ಪಂಚಮಿ ಟೈಮ್ನೊಳಗೆ ಏನು ಅಳ್ಳು ಮಾಡ್ತೀವಿ, ಅಳ್ಳಿಗಾಗಿ ಇರುವಂತಹ ತಳಿಗಳು, ಹಿಂಗೇನದಾವಲ್ಲ ವಿಶೇಷ ಗುಣಧರ್ಮ ಇರುವಂತಹವು,

ಒಳ್ಳೆ ಉತ್ಕೃಷ್ಟ ತಳಿಗಳು 5-6 ದಶಕಗಳಾದ್ರೂ ಇನ್ನೂ ಒಳ್ಳೆ ಇಳುವರಿ ಕೊಡ್ತದೆ. ಯಾಕಂದ್ರೆ ಈ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ನಮಗೆ ಇಳುವರಿ ಕೊಡುವಂತ ತಳಿಯಾಗಿದೆ. ಈ ಕುಸುಬಿ ತಳಿ ಕೇಳಿದ್ರಲ್ಲ, ಮುಖ್ಯವಾಗಿ A1 ಅಂತದ್ರಿ. ಈ ತಳಿ ಕೂಡ ಸೆಪ್ಟೆಂಬರ್ದಿಂದ ಅಕ್ಟೋಬರ್ ತನಕ ನಾವು ಬಿತ್ತನೆ ಮಾಡಬಹುದು. 125-130 ದಿವಸದೊಳಗೆ ಕಟಾವಿಗೆ ಬರ್ತದ್ರಿ. ಇದೇ ತರ ಇನ್ನೊಂದು S144 ಅಂತದ, ಇದು ಕೂಡ ನಾವು ಮಳೆ ಆಶ್ರಿತ ಬೆಳೆಯಲ್ಲಿ ಬೆಳಿಬಹುದು. ಅಕ್ಟೋಬರ್ ನ ಕೊನೆವರೆಗೆ ನಾವು ಬಿತ್ತನೆ ಮಾಡಬಹುದು. 120-130 ದಿವಸಗಳ ಕಟಾವಿಗೆ ಬರ್ತದ್ರಿ. ಅದೇ ತರ A2 ಅಂತಿದ್ದಾರೆ, ಈ ಕೂಡ ಒಂದು ಒಳ್ಳೆ ಇಳುವರಿ ಮತ್ತು 120-125 ದಿವಸ ಕಟಾವಿಗೆ ಬರ್ತದ. ವಿಶೇಷ ಗುಣಧರ್ಮ ಅಂದ್ರ ಇದಕ್ಕೆ ಹೆಚ್ಚಿನ ಅಂದ್ರೆ ಅಧಿಕ ಎಣ್ಣೆ ಅಂಶ ಜಾಸ್ತಿ ಇದೆ, ಸುಮಾರು 33% ಎಣ್ಣೆ ಅಂಶ ಇದೆ ನೋಡ್ರಿ. ಇದರಿಂದ ನಾವು ಕುಸ್ಕೆಯಲ್ಲಿ ಬೆಳೆದ್ರೆ 4-5 ಕ್ವಿಂಟಲ್ ಬರ್ತದೆ, ನೀರಾವರಿ ಬೆಳೆದ್ರೆ 8-9 ಕ್ವಿಂಟಲ್ ಇಳುವರಿ ಬರ್ತದ. ಜೊತೆಗೆ ಇತ್ತೀಚಲಾಗಿ ಬಿಡುಗಡೆ ಅಂತಂದ್ರ A20-20, ಇದು ಒಂದು ಹೊಸ ತಳಿಗೆ ಬಿಡುಗಡೆ ಈ ವರ್ಷ ಮಾಡಿದ್ರೆ ಮುಂದಿನ ವರ್ಷ ರೈತರಿಗೆ ಬೀಜ ಲಭ್ಯತೆ ಇರ್ತೈತಿ ನೋಡ್ರಿ. ಅಂದ್ರೆ ಕುಸುಬೆ ಒಳಗೆ ಇಷ್ಟು ತಳಿಗಳದಾವ ಈಗ ಸದ್ಯಕ್ಕೆ, ಒಳ್ಳೆ ತಳಿಗಳು ಒಳ್ಳೆ ತಳಿಗಳಿದಾವ. ಒಂದು ಏನು ಇಲ್ಲಿ ಡಾಕ್ಟರ್ ಕೇಳಬೇಕು ಅಂತಂದ್ರೆ, ಈ ಕುಸುಬೆ ಮುಳ್ಳು ಇರೋದ್ರಿಂದ ಕುಸುಬೆಗೆ ಅದು ಒಂದ್ ಸ್ವಲ್ಪ ಕೊಯ್ಲು ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಒಂದು ಕಾರಣಕ್ಕಾಗಿ ಕೂಡ ಅದನ್ನ ಬೆಳೆಯುವಂತ ಒಂದು ಇದು ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತಾವು ಮುಳ್ಳು ರಹಿತವಾದಂತಹ ಕುಸುಬೆ ಸಂಶೋಧನೆ ಏನಾದರೂ ನಡೆದಿದೆಯಾ ನೋಡ್ರಿ? ಈ ಹಿನ್ನೆಲೆ ಹೇಳ್ಬೇಕಂದ್ರೆ ನಾರಿ ಅಂತ ಕೆಲವೊಂದು ತಳಿಗಳದಾವ, ಅಂದ್ರೆ ಸ್ಪೈನ್ ಇಲ್ಲದ ತಳಿಗಳದಾವ, ಬಟ್ ಎಣ್ಣೆ ಅಂಶ ಕಡಿಮೆ ಇರ್ತದೆ. ಸೊ ಹಿಂಗಾಗಿ ರೈತರು ಪ್ರಿಪೇರ್ ಮಾಡಂಗಿಲ್ಲ, ಆಯಿಲ್ ಮಿಲ್ಲರ್ಸ್ ಪ್ರಿಪೇರ್ ಮಾಡಂಗಿಲ್ಲ. ಅದ್ ಬಂದು ತಾವೇನ್ ಹೇಳಿದ್ರಲ್ಲ ಅಕ್ಷರ ಸತ್ಯ. ಯಾಕಪ್ಪ ಅಂದ್ರೆ ಇತ್ತೀಚಿನಾಗ ಲೇಬರ್ಸ್ ಕಟಾವ್ ಮಾಡ್ಲಿಕ್ಕೆ ಮುಳ್ಳ ಸುಸ್ತ ಅಂತ ಹೇಳಿ ಮಾಡ್ತಾರೆ, ಆದ್ರೆ ಸಾಕಷ್ಟು ಕಂಬೈನ್ಡ್ ಹಾರ್ವೆಸ್ಟರ್ ಬಂದಿರೋದ್ರಿಂದ, ಸೊ ಹಿಂಗಾಗಿ ಕಂಬೈನ್ಡ್ ಹಾರ್ವೆಸ್ಟರ್ ಬಂದ್ರೆ ನೇರವಾಗಿ ಕಟಾವ್ ಮಾಡಿ ರಾಶಿ ಮಾಡಿ ನಿಮ್ಮ ಚೀಲನೇ ತುಂಬತದೆ. ಸೊ ಹಿಂಗಾಗಿ ಇತ್ತೀಚಿನ ದಿನಗಳಲ್ಲಿ ಕುಸುಬಿ ಕೂಡ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಒಣ ಬೇಸಾಯದಾಗ ನೋಡ್ರಿ, ಬೇರೆ ಎಣ್ಣೆ ಕಾಳುಗಳು ಯಾವೂ ಇಲ್ಲ ಉತ್ತರ ಕರ್ನಾಟಕ, ಅದರಲ್ಲೂ ಜೋನ್ 3 ಒಣ ಬೇಸಾಯದಲ್ಲಿ ಎಣ್ಣೆ ಕಾಳುಗಳು ಅಲ್ಟರ್ನೇಟಿವ್ ಇಲ್ಲ. ಸೂರ್ಯಕಾಂತಿ ಇದೆ, ಬಟ್ ಅದು ಸಮಸ್ಯೆಗಳಿಂದ ಅಷ್ಟು ಬರ್ತಾ ಇಲ್ಲ. ಬಟ್ ಎಣ್ಣೆ ಕಾಳುಗಳಂದ್ರೆ ಕುಸುಬೆ ಅಂದ್ರೆ ಬರ ನಿರೋಧಕ ಶಕ್ತಿ ಇರೋದ್ರಿಂದ, ಕುಸುಕಿಯಲ್ಲಿ ಬೆಳಿಲಿಕ್ಕೆ ಯೋಗ್ಯ ತಳಿಗಳು ಇರೋದ್ರಿಂದ ಮತ್ತು ಸಾಕಷ್ಟು ಇತ್ತೀಚಿನ ಬೇಡಿಕೆ ಬರ್ತಾ ಇದೆ. ಯಾಕಂದ್ರೆ ಇದ್ ಹಿನ್ನೆಲೆ ಅಂದ್ರೆ ಬಹಳಷ್ಟು ಜನರಿಗೆ ಎಣ್ಣೆ ಬಗ್ಗೆನೂ ಅವೇರ್ನೆಸ್ ಬಂದಿದೆ. ಹಿಂಗೆ ಬಹಳಷ್ಟು ಮಂದಿ ಕುಸುಬಿ ಎಣ್ಣೆನ ಕೇಳ್ತಾ ಇರೋದ್ರಿಂದ ಕುಸುಬಿ ಏರಿಯಾನು ಕೂಡ ಇತ್ತೀಚಿನ ಹೆಚ್ಚಾಗ್ತದೆ ಅಂತೀರಿ? ಒಂದು ಆಶಾಭಾವನೆ ಇದೆ, ಆಶಾಭಾವನೆ ಇದೆ ನೋಡಿ. ಅಡ್ಡಿ ಇಲ್ಲ. ಈಗ ಇನ್ನೊಂದು ಅಂತದೇ ಒಂದು ಎಣ್ಣೆ ಕಾಳು ಬೆಳೆ ಅಗಸೆ ಅಂತ ಹೇಳ್ಬಹುದು. ಅಗಸೆನೂ ಕೂಡ ಸಾಕಷ್ಟು ಔಷಧೀಯ ಗುಣ ಇರೋದ್ರಿಂದ ಅದನ್ನ ಜನ ಬಳಸ್ತಾ ಇದ್ದಾರೆ ಇತ್ತೀಚಿನ ದಿವಸದೊಳಗೆ. ಅಲ್ಲಿ ಏನು ತಳಿಗಳದಾವ ನೋಡ್ರಿ? ಅಗಸೆ ಕೂಡ ಇತ್ತೀಚಿನ ಒಂದ್ ತಳಿಗಳು ಬಿಡುಗಡೆ ಮಾಡಿದ್ವಿ, NL115 ಅಂತ ಹೇಳಿ. ಇದು ಒಂದು ಉತ್ತಮ ಇಳುವರಿ. ಇದ್ರ ಜೊತೆ ಸಾಕಷ್ಟು ಸ್ಥಳೀಯ ತಳಿಗಳು ಇರೋದ್ರಿಂದ ಅಗಸೆ ಕೂಡ ಬೆಳಿಬಹುದು. ಮತ್ತೆ ತಾವು ಹೇಳಿದಾಗೆ ಸಾಕಷ್ಟು ಔಷಧಿ ಗುಣಗಳು ಹೊಂದಿರುವ, ಅದರಲ್ಲೂ ಒಮೆಗಾ-3 ಫ್ಯಾಟಿ ಆಸಿಡ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು, ಅಂತ ತಳಿಗಳನ್ನು ನಾವು ಬೆಳಿಬಹುದು. ಅಡ್ಡಿಲ್ಲ. ಅಂದ್ರೆ ಈ ಎಲ್ಲಾ ಬೆಳೆಗಳಲ್ಲಿ ಯಾವ ರೀತಿ ಈಗ ಹಿಂಗಾರಿ ನಾವು ತಗೋಬೇಕು ಅನ್ನುವಂತಹ ಸಂದರ್ಭದೊಳಗೆ ರೈತರಿಗೆ ಒಂದು ನಿರ್ದೇಶನ ಕೊಟ್ಟಿದ್ದೀರಿ, ಯಾವ್ಯಾವ ತಳಿಗಳದಾವ, ಯಾವನ್ನ ನಾವು ಉಪಯೋಗ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ? ಒಳ್ಳೇದು ಡಾಕ್ಟ್ರೆ. ಅಗಸೆ ಬಗ್ಗೆ ತಾವು ಹೇಳಿದ್ರಿ. ಈಗ ನಮ್ಮ ಭಾಗದೊಳಗೆ ಅಗದಿ ಪ್ರಮುಖವಾದಂತಹ ಒಂದು ಬೆಳೆ ಬೇಳೆಕಾಳು ಬೆಳೆ ಅಂತಂದ್ರೆ ಕಡಲೆ. ಕಡಲೆ ಒಳಗೆ ಯಾವ ತಳಿಗಳದಾವ ನೋಡ್ರಿ? ಕಡಲೆಯನ್ನು ಕೂಡ ಸಾಕಷ್ಟು ಪ್ರಮುಖ ಬೆಳೆ ಅಂತ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿಜಯಪುರದಲ್ಲಿ. ಇತ್ತೀಚಿನಾಗೆ ಅದು ಕೂಡ MSP ಪ್ರೈಸ್ ಇರೋದ್ರಿಂದ ಬಹಳ ಜನ ತೊಗರಿ ಬಿಟ್ಟರೆ ಕಡಲೆಗೆ ಹೋಗ್ತಾ ಇದ್ದಾರೆ. ಕಡಲೆಯಲ್ಲಿ ಕೂಡ ಸಾಕಷ್ಟು ತಳಿಗಳು ಬಿಡುಗಡೆ ಆಗಿದಾವೆ, ಪ್ರಚಲಿತ ಇದಾವೆ. ಉದಾಹರಣೆಗಾಗಿ ಮೊದಲು ನಾವು A1 ಅಂತ ಹೇಳ್ತಾ ಇದ್ದೇವೆ, ಅಣ್ಣಿಗಿರಿ 1, ಬಹಳಷ್ಟು ಪ್ರತಿಚಲ. ಸುಮಾರು 78 ಆ ತಳಿಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಈ ಒಂದು ವಾತಾವರಣಕ್ಕೆ ಹೊಂದಾಣಿಕೆ ಆಗಿ ಇಳುವರಿ ಚೆನ್ನಾಗಿ ಬರ್ತಾ ಇತ್ತು. 85-100 ದಿವಸ ತನಕ ಇಳುವರಿ ಬರ್ತಾ ಇತ್ತು. ಇತ್ತೀಚಿಗೆ ನಾವು ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಒಂದಪ್ಪ ಅಂದ್ರೆ GBM2, ಅಂದ್ರೆ ಇದು ಒಂದು ಎತ್ತರ ಆಗಿರೋದ್ರಿಂದ ನಾವು ಕಂಬೈನ್ಡ್ ಹಾರ್ವೆಸ್ಟರ್ ನಾವು ಕಟಾವ್ ಮಾಡ್ಲಿಕ್ಕೆ ಕೂಡ ಸಾಕಷ್ಟು ಅನುಕೂಲ ಇತ್ತು. ಆದ್ರೆ ಇಳುವರಿ ಕೂಡ ಆನ್ ಪಾರ್ ಇದೆ ಎಣ್ಣೆಗರಿ ಜೊತೆ. ಇದರೊಂದಿಗೆ ಇನ್ನೂ ಕೆಲವೊಂದು ತಳಿಗಳು ಬಿಡುಗಡೆ ಆಗಿವೆ. ಪ್ರಚಲಿತದ ತಳಿಗಳಂದ್ರೆ JG-11, ಇದು ಒಂದು ದೇಶಿ ತಳಿ ಆಗಿದ್ದು ಈ ಒಂದು ತಳಿ ಸುಮಾರು 95-100 ದಿವಸದಲ್ಲಿ ಕಟಾವಿಗೆ ಬರ್ತದೆ. ವಿಶೇಷ ಗುಣ ಅಂದ್ರಪ್ಪ ಅಂದ್ರೆ ಇದು ಅಧಿಕ ಇಳುವರಿ, ಪ್ರತಿ ಎಕರೆಗೆ 5 ಕ್ವಿಂಟಲ್ ಅಷ್ಟು ಇಳುವರಿ ಬರ್ತದ. ಅದು ನೀರು ಕೊಟ್ಟರೆ ನೀರಿಗೂ ಕೂಡ ಹೊಂದಾಣಿಕೆ ಆಗ್ತದೆ, ಸುಮಾರು 8-10 ಕ್ವಿಂಟಲ್ ನೀರು ಬರ್ತದ. ಈ ಒಂದು JG-11 ಸೊರಗು ರೋಗ ಮತ್ತು ಬೂದಿ ರೋಗಗಳಿಂದ ನಿರೋಧ ಶಕ್ತಿ ಹೊಂದಿದೆ ನೋಡ್ರಿ. ಇಂಥ ಒಂದು ಒಳ್ಳೆ ತಳಿ. ಅದರ ಜೊತೆ JK-9218 ಅಂತೇಳಿ ಈ ಒಂದು ತಳಿ ಕೂಡ ನಮ್ಮ ಈ ಭಾಗಕ್ಕೆ ಶಿಫಾರಸು ಮಾಡಿದಾರೆ. ಅಂದ್ರೆ ದಪ್ಪ ಕಾಳ ಇರೋದ್ರಿಂದ, ದಪ್ಪ ಮತ್ತು ಆಕರ್ಷಕ ಕಾಳ ಇರೋದ್ರಿಂದ ಹೆಚ್ಚು ಕವಲ್ ಒಡೆದು ಇಳುವರಿ ಜಾಸ್ತಿ ಬರ್ತದೆ. ಇದು ಕೂಡ ಸೊರಗು ರೋಗ, ಸಿಡಿ ರೋಗ, ಬೂದು ರೋಗಗಳಿಗೆ ನಿರೋಧ ಶಕ್ತಿ ಹೊಂದಿದೆ ನೋಡ್ರಿ. ಬೇರು ಕೊಳೆ ರೋಗಕ್ಕೆ ಪ್ರತಿರೋಧ ಶಕ್ತಿ ಹೊಂದಿದೆ. ಸುಮಾರು 8-10 ಕ್ವಿಂಟಲ್ ಇಳುವರಿ ಇದರಲ್ಲಿ ಕೂಡ ಬರ್ತದೆ. ನಮ್ಮ ಇತ್ತೀಚಿನ ಬಿಡುಗಡೆ ಆದಂತಹ BGD 111-1 ಅಂತ ಹೇಳಿ ಇದು ಒಳ್ಳೆಯ ಇಳುವರಿ, ಒಳ್ಳೆಯ ತಳಿ ಹೊಸದಾಗಿ ಬಿಡುಗಡೆ ಮಾಡಿದರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ. ಇದು ದಪ್ಪ ಕಾಳದೆ, ಅಂದ್ರೆ 100 ಕಾಳಿನ ತೂಕ 25 ಗ್ರಾಂ ಬರ್ತದ ನೋಡ್ರಿ. ಕಾಳ ಕಾಯಿ ಪುರ ತುಂಬಿಕೊಂಡಿರ್ತೈತಿ. ಇದು ಕೂಡ ಬರ ನಿರೋಧಕ ಶಕ್ತಿ ಇದೆ ರೀ, ಸೊರಗು ನಿರೋಧಕ ಶಕ್ತಿ ಇದೆ, ಅತ್ಯುತ್ತಮ ಧಾನ್ಯದ ಅಂದ್ರೆ ಕಾಳಿನ ಗುಣಮಟ್ಟ ಹೊಂದಿದೆ, ಸರಾಸರಿ ಇಳುವರಿ ಇದು ಕೂಡ 8-10 ಕ್ವಿಂಟಲ್ ಬರುತ್ತದ. ಸೊ ಇದು ಒಂದು ಒಳ್ಳೆ ಇಳುವರಿ. ಅದ್ರ ಜೊತೆಗೆ ಕಾಬೂಲಿನ ಅಲ್ಲಲ್ಲಿ ರೈತರು ಕೇಳ್ತಾರೆ, ಕಾಬೂಲಿ ಕಡಲೆ ದಪ್ಪ, ಇದು ಕೂಡ ನೋಡಿ MNK-1 ಅಂತದರಿ. MNK-1 ಇದು ನೀರಾವಲಿಲಿ ಹಾಕ್ಬೇಕಾಗತ್ತೆ, ಯಾಕಂದ್ರೆ ದೀರ್ಘಾವಧಿ ತಳಿ ಇರೋದ್ರಿಂದ ನೀರಾವಲಿ ಹಾಕ್ಬೇಕಾಗತ್ತೆ. ಇತ್ತೀಚಿಗೆ US ರಾಯಚೂರದ್ರು ಕೂಡ ಒಂದ್ ತಳಿ ಬಿಡುಗಡೆ ಮಾಡಿದ್ರೆ ಸೂಪರ್ ಅಣ್ಣಿಗೇರಿ ಅಂತೇಳಿ, ಅಂದ್ರೆ ಇದ್ದ ಅಣ್ಣಿಗೇರಿಯ ಇಂಪ್ರೂವ್ಮೆಂಟ್ ಇಂಪ್ರೂವ್ ವರ್ಷನೆ ಸುಧಾರಿತ ತಳಿ ಇದ್ದಾರೆ. ಹಂಗಾಗಿ ಆ ತಳಿನ ಹಾಕ್ಬೋದು. ಅದರೊಂದಿಗೆ ಇನ್ನೂ ಕೆಲವೊಂದು ತಳಿಗೂ ಪೈಪ್ಲೈನ್ ಅಲ್ಲಿ ಇವಪ್ಪ ಅಂದ್ರೆ BGD-103 ಇದೆ ರೀ, BGD-1105 ಅಂತದರಿ. ಸೊ ಇಂತಹ ಸಾಕಷ್ಟು ತಳಿಗಳು ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆಗೆ ರೈತರಿಗೆ ನಮಗೆ ಲಭ್ಯತೆ ನೋಡ್ರಿ. ಒಳ್ಳೇದು ಡಾಕ್ಟರ್, ಸಾಕಷ್ಟು ತಳಿಗಳ ಬಗ್ಗೆ ತಾವು ಇಲ್ಲಿ ತನಕ ಹೇಳಿದ್ರಿ. ಈಗ ಮುಂದೆ ಏನಪ್ಪಾ ಅಂತಂದ್ರೆ ನಮ್ಮ ರೈತರಿಗೆ ಮುಖ್ಯವಾದಂತಹ ಕೆಲಸ ಅಂತಂದ್ರೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವಂತದ್ದು. ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಅವರಿಗೆ ಲಾಭಗಳದಾವ, ಅವನ್ನ ನಾವು ಅವರಿಗೆ ಏನು ಹೇಳೋದು ಬೇಕಾಗಿಲ್ಲ. ಅದಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ಯಾವ ರೀತಿಯಾದಂತಹ ಬೀಜೋಪಚಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ತಾವು ಒಂದ್ ಸ್ವಲ್ಪ ಮಾಹಿತಿ ನೀಡಬೇಕು. ಬೀಜೋಪಚಾರ ಬಗ್ಗೆ ಮಾತಾಡಬೇಕಾದ್ರೆ ನೋಡ್ರಿ, ಈಗ ಬೀಜೋಪಚಾರ ಸಂಬಂಧದಾಗ ಹಿಂಗಾರಿ ಬೆಳೆಗಳು ಸಾಮಾನ್ಯವಾಗಿ ರೋಗ ಕೀಟಗಳು ಬಾಧೆ ಆಗಿ ಆಗ್ತಾವ. ಇದರಿಂದ ನಮ್ಗ ಸರಿಯಾದ ಸಸಿಗಳ ಸಂಖ್ಯೆ ಕಾಪಾಡಲಿಕ್ಕೆ ಆಗಂಗಿಲ್ಲ, ಸಸಿಗಳ ಸಂಖ್ಯೆ ಕಾಪಾಡಲಿಕ್ಕೆ ಇಳುವರಿ ಸರಿಯಾಗಿ ಬರಂಗಿಲ್ಲ. ಸೊ ಅದಕ್ಕೂ ನಾವು ಕೆಲವೊಂದು ಬೀಜೋಪಚಾರ ಮಾಡಬೇಕಾಗ್ತದೆ ಬೆಳೆಗಳಿಗೆ ಅನುಗುಣವಾಗಿ. ಅಂದ್ರೆ ಕಡಲೆಯಲ್ಲಿ ನೋಡಿದಾಗ ಇದೊಂದು ಮಳೆಯಾಶ್ರಿತ ಬೆಳೆ ಮತ್ತು ನೀರಾವರಿಯಲ್ಲಿ ಬರುವಂತಹದ್ದು ಬೆಳೆ ಇದೆ. ಇದರಾಗ ನಾವು ಸುಣ್ಣದ ತಿಳಿನೀರು ತಯಾರು ಮಾಡಿ, ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಪ್ರತಿಶತ 2% ಇದ್ದಂತಹ ಸುಣ್ಣದ ತಿಳಿನೀರಿನಲ್ಲಿ ಸುಮಾರು 7-8 ಗಂಟೆ ನೆನೆಸಿ ನೆರಳಾಗಿ ಒಣಗಿಸಿ ನಾವು ಬೀಜೋಪಚಾರ ಮಾಡಿ ಬಿತ್ತಿದ್ರೆ ಬರ ನಿರೋಧಕ ಶಕ್ತಿ ಬರ್ತದೆ. ಬರೋಬ್ರಿ, ನಾವು ಇದಕ್ಕೆ ಬೀಜೋಪಚಾರದಲ್ಲಿ ಕೆಲವೊಂದು ಸತ್ತು ಜಿಂಕ್ ಸಲ್ಫೇಟು, ಐಯರ್ ಸಲ್ಫೇಟು, ಬೋರಾಕ್ಸ್ ಮಿಕ್ಸರ್ ಕೂಡ ನಾವು ಬೀಜಕ್ಕೆ ಲೇಪನೆ ಮಾಡಿ ಬಿತ್ತಬಹುದು. ಇದರೊಂದಿಗೆ ಕೆಲವೊಂದು ಜೈವಿಕ ಗೊಬ್ಬರಗಳನ್ನು ಅಂದ್ರೆ ರೈಜೋಬಿಯಂ, ರಂಜಕ ಕರಗಿಸುವಂತ ಅಣುಜೀವಿಗಳು ಕೂಡ ನಾವು ಬಿತ್ತನೆ ಬೀಜೋಪಚಾರ ಮಾಡಿ ಮಾಡಬಹುದ್ರಿ. ಆಮೇಲೆ ಸಾಕಷ್ಟು ಇದರಲ್ಲಿ ಸೊರಗು ರೋಗ, ಬೇರು ಕೊಳೆ ರೋಗಗಳು ಬರ್ತಾ ಇದಾವೆ. ಇದೊಂದಿಗೆ ಶಿಲೀಂಧ್ರ ನಾಶಕಗಳನ್ನು ಹಚ್ಚಿ ನಾವು ಬಿತ್ತೋದ್ರಿಂದ, ಮುಖ್ಯವಾಗಿ ಶಿಲೀಂಧ್ರ ನಾಶಕಪ್ಪ ಅಂದ್ರೆ ಕಾರ್ಬನ್ ಡೈಜಿಮ್ ಅಂತ ಸಿಗ್ತಾ ಇದೆ, ಆಮೇಲೆ ಇತ್ತೀಚಿಗೆ ವೈಟೆವೆಕ್ಸ್ ಪವರ್ ಬರ್ತಾ ಇದೆ. ಸೊ ಅವನ್ನ ಹಚ್ಚೋದ್ರಿಂದ ಕೂಡ ಬಹಳಷ್ಟು ನಮ್ಮ ಶಿಲೀಂಧ್ರ ನಾಶಕಗಳನ್ನು ಹತೋಟಿ ಮಾಡಬಹುದು ನೋಡ್ರಿ. ಇದೇ ತರ ಜೋಳದ ಕೂಡ ನೋಡಿದ್ವಿ, ಬಹಳಷ್ಟು ಕಾಡಿಗೆ ರೋಗ ಸಾಮಾನ್ಯವಾಗಿ ಕಾಣಿಸ್ತದೆ. ಬಟ್ ಮೊದಲಿಂದ ನಮ್ಮ ರೈತರು ಗಂಧಕ ಹಚ್ಚಿ ಬಿತ್ತುವಂತ ಪದ್ಧತಿ ಇತ್ತರಿ. ಈ ತಿತ್ತಲಾಗಿ ಒಂದು ಹೊಸ ಕೆಮಿಕಲ್ ಬಂದಿದೆ, ವೈಟಾವ್ಯಾಕ್ಸ್ ಪವರ್ ಅಂತೇಳಿ. 2-3 ಗ್ರಾಮ ನಮ್ಮೊಂದು ಬೀಜಕ್ಕೆ ಲೇಪನ ಮಾಡಿ ಬಿತ್ತರಿಂದ ನಮ್ಗೆ ಕಾಡಿಗೆ ರೋಗ ಬಹಳಷ್ಟು ಹತೋಟಿ ಆಗ್ತದೆ. ಇದರೊಂದಿಗೆ ಸಾಮಾನ್ಯವಾಗಿ ಹಿಂಗಾರಿ ಬೆಳೆಗಳನ್ನು ಬಂದ್ರೆ ನಮಗೆ ಕೊನೆಗೆ ತೇವಾಂಶದ ಕೊರತೆ ಆಗ್ತದೆ. ಇಲ್ಲಿ ಕೂಡ ಬರ ನಿರೋಧಕ ನಾವು ಶಕ್ತಿ ಅಳವಡಿಸಬೇಕಪ್ಪ ಅಂದ್ರೆ ಇಲ್ಲಿನೂ ಕೂಡ ಸುಣ್ಣದ ತಿಳಿ ನೀರಿನದ್ದು, ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ನಲ್ಲಿ ಜೋಳ 8-10 ತಾಸು ನೆನೆಸಿ ಬೀಜನ ನಂತರ ನೀರು ತೆಗೆದು ಒಣಗಿಸಿ ಜೈವಿಕ ಗೊಬ್ಬರಗಳಿಂದ ಲೇಪನ ಮಾಡಿ ಬಿತ್ತಿದ್ರೆ ನಮಗೆ ಸಾಕಷ್ಟು ನಮಗೆ ಏನಕ್ಕಪ್ಪ ಅಂದ್ರೆ ಬರ ನಿರೋಧಕ ಶಕ್ತಿ ಬರ್ತದೆ, ಒಂದು ಒಳ್ಳೆಯ ಇಳುವರಿ ಬರ್ತದೆ. ಅಂದ್ರೆ ಅಜೋಸ್ಪೈರಿಲಮ್, ಟ್ರೈಕೋಡರ್ಮಾ ಇವುಗಳನ್ನ ಉಪಯೋಗ ಮಾಡಿ ಬಿತ್ತಬಹುದು. ಜೊತೆಗೆ ಸಾಕಷ್ಟು ನಾವು ಜೋಳದಾಗ ಕೇಳಿರ್ತೀವಿ, ಸುಳಿ ನೊಣ, ಸುಳಿ ತೆಗಿಣಿ, ಕೆದಿಗೆ ರೋಗ ಬರ್ತಾವ, ಇವೆಲ್ಲ ಬೀಜೋಪಚಾರ ಮಾಡೋದ್ರಿಂದ ನಮ್ಗೆ ಹತೋಟಿ ಆಗ್ತದೆ ನೋಡ್ರಿ. ಅದರೊಂದಿಗೆ ಗೋಧಿಯಲ್ಲಿ ಕೂಡ ಬೀಜದ ಏನಂತೀರಿ ಜೈವಿಕ ದ್ರವ ರೂಪದ ಜೈವಿಕ ಗೊಬ್ಬರಗಳು ಬಳಕೆ ಮಾಡಬಹುದು. ಇತ್ತಾಗಿ ಜೈವಿಕ ಗೊಬ್ಬರಗಳು 2 ತರ ಸಿಗ್ತವೆ, ಒಂದು ದ್ರವ ರೂಪದಾಗ ಒಂದು ಪೌಡರ್ ಪಾರ್ಟ್ನಾಗು ಸಿಗ್ತೈತಿ. ಸೊ ಹಿಂಗಾಗಿ ಅವನು ಕೂಡ ನಾವು ಹಚ್ಚಿ ಲೇಪನ ಮಾಡೋದ್ರಿಂದ ನಮ್ಗೆ ಸಾಕಷ್ಟು ನಮಗೆ ಅನುಕೂಲ ಅದ ನೋಡ್ರಿ. ಉದಾಹರಣೆಗಾಗಿ ಗೋಧಿಯಲ್ಲಿ ಅಜೋಸ್ಪಿರ್ಲಮ್ ಇಂದ ಲೇಪನ ಮಾಡೋದು, ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಲೇಪನ ಮಾಡೋದು, ಇದರಿಂದ ನಮಗ ಒಳ್ಳೆಯ ಗುಣಮಟ್ಟದ ಸಸಿಗಳು ಬರ್ತವೆ ಮತ್ತು ಇದು ಇಳುವರಿ ಹೆಚ್ಚಾಗಲಿಕ್ಕೂ ಸಾಧ್ಯ ಆಗ್ತದೆ. ಆಮೇಲೆ ಇದೇ ತರ ನಮಗ ಅಕ್ಷಿಯಲ್ಲಿ ಕೂಡ ಸಾಕಷ್ಟು ಬೇರು ಕೊಳೆ ರೋಗ ಕಾಣಿಸ್ತಾ ಇದೆ. ಇದನ್ನ ಕೂಡ ನಾವು ಕಾರ್ಬನ್ ಡೈಜಿಮ್ ಲೇಪನ ಮಾಡೋದ್ರಿಂದ ನಮಗ ರೋಗದ ಉಲ್ಬಣ ತಡೆಯಬಹುದು. ಅದೇ ತರ ಕೃಷಿ ಬೆಳೆ ನೋಡ್ರಿ, ಅದರಲ್ಲೂ ಕೂಡ ಸಾಕಷ್ಟು ಹಿಂಗಾರಲ್ಲಿ ಬಿತ್ತರಿಂದ ಕೊನೆಗೆ ತೇವಾಂಶದ ಕೊರತೆ ಆಗ್ತದೆ. ಇಲ್ಲಿ ಕೂಡ 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನಾವು ಬೀಜ 8-10 ತಾಸು 12 ತಾಸು ತನಕ ನೆನೆಸಿ ನೀರು ತೆಗೆದು ನೆರಳಾಗಿ ಒಣಗಿಸಿ ನಂತರ ಇವು ಶಿಲೀಂಧ್ರ ನಾಶಕ ಮತ್ತು ಜೈವಿಕ ಗೊಬ್ಬರಗಳನ್ನ ಲೇಪನ ಮಾಡಿ ಬಿತ್ತುವುದರಿಂದ ಸಾಕಷ್ಟು ಒಳ್ಳೆ ಗುಣಮಟ್ಟದ ಸಸಿಗಳು ಬರ್ತಾವ, ಇಳುವರಿನೂ ಹೆಚ್ಚಾಗ್ತದೆ ನೋಡಿ. ಅಡ್ಡಿಲ್ಲ, ಬೀಜೋಪಚಾರ ಮಾಡೋದು ತಾವು ಹೇಳಿದ್ರೆ ಇಲ್ಲಿ ತನಕ. ಈಗ ಮುಂದಿನ ಪ್ರಶ್ನೆ ಏನ್ ಬರ್ತದ ರೈತರಿಗೆ ಅಂತಂದ್ರೆ, ಎಷ್ಟು ಸಾಮಗ್ರಿ ಬೇಕಪ್ಪ, ಒಂದ್ ಎಕರೆ ಜಮೀನ್ ಐತೆಪ್ಪ ಅಂತಂದ್ರೆ ನಮ್ದು, ಏನೇನು ನಮಗೆ ಎಷ್ಟು ಬೀಜಗಳು ಬೇಕಾಗ್ತಾವ, ಮತ್ತೆ ಇವೆಲ್ಲ ಸಾಮಗ್ರಿಗಳು, ಉಳಿದಂತಹ ಸಾಮಗ್ರಿಗಳು, ಬೀಜೋಪಚಾರದ ಸಾಮಗ್ರಿಗಳು ಏನ್ ಬೇಕು, ರಸಗೊಬ್ಬರ ಎಷ್ಟು ಬೇಕು, ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಅವ್ರ ಲೆಕ್ಕ ಹಾಕಬೇಕಾಗ್ತದ, ಅವರಿಗೆ ಒಂದು ಮಾಹಿತಿ ಕೊಡ್ರಿ. ಸರಿ, ತಾವು ಒಳ್ಳೆ ತಳಿಗಳನ್ನ ತಿಳ್ಕೊಂಡ್ರಿ, ಬೀಜೋಪಚಾರ ಬಗ್ಗೆ ತಿಳ್ಕೊಂಡ್ರಿ. ಆಮೇಲೆ ಕೊನೆಗೆ ಪ್ರಶ್ನೆ ಬರೋಪ್ಪ ಅಂದ್ರೆ, ಎಕರೆ ವಾರು ಎಷ್ಟು ನಮಗೆ ಸಾಮಗ್ರಿ ಬೇಕಾಗ್ತದ ಅಂತ ನೋಡ್ರಿ. ಕಡಲೆ ನಾವು ನೀರಾವರಿಗೆ ಬಿತ್ತೀವಿ, ಒಣಬೇಸಾಯಕ್ಕೂ ಹಾಕ್ತಾ ಇದೀವಿ. ನೀರಾವರಿ ಆದ್ರೆ 25 ಕಿಲೋಗ್ರಾಮ್ ಒಂದ್ ಎಕರೆಗೆ, ಒಣಬೇಸಾಯಿಗೆ ತಂದ್ರೆ 20 ಕಿಲೋಗ್ರಾಮ್ ಹಾಕಬೇಕಾಗತ್ತೆ. ಆಮೇಲೆ ಇದ್ರ ಜೊತೆಗೆ ನಾವು ಸಾವಯವ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು. ರೈಜೋಬಿಯಮ್, ಆಮೇಲೆ ರಂಜಕ ಕರಗಿಸುವಂತಹ ಅಣುಜೀವಿಗಳನ್ನು ಮತ್ತು ಟ್ರೈಕೋಡರ್ಮಾದಿಂದ ನಾವು ಲೇಪನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಒಂದು ವಿಷಯ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾನೆ, ನಾವೇನ ಜೈವಿಕ ಗೊಬ್ಬರ ಹಚ್ಚಬೇಕಪ್ಪ ಅಂದ್ರೆ ಅದು ಒಂದು ಅಂಟು ದ್ರಾವಣ ತಯಾರು ಮಾಡಿಕೊಂಡು, ಅಂಟು ದ್ರಾವಣ ಅಂದ್ರೆ ಬೆಲ್ಲದ ಅಂಟು ತಯಾರು ಮಾಡ್ಕೋಬೇಕು. ಅದರಾಗ ಜೈವಿಕ ಗೊಬ್ಬರನ ಹಾಕಿ ನಾವು ಬೀಜಕ್ಕೆ ಲೇಪನ ಮಾಡಬೇಕು. ಒಂದು ವೇಳೆ ನೇರವಾಗಿ ನಾವು ಬೀಜಕ್ಕೆ ಲೇಪನ ಮಾಡಿದ್ರೆ ಅದು ಪುಡಿ ಹಾರಿ ಹೋಗ್ತದ, ಅದು ನೇರವಾಗಿ ಭೂಮಿಗೆ ಹೋಗಂಗಿಲ್ಲ. ಅದಕ್ಕೆ ಅಂಟು ದ್ರಾವಣ ತಯಾರು ಮಾಡಿಕೊಂಡು ನಾವು ಇವನ್ನ ಜೈವಿಕ ಗೊಬ್ಬರಗಳು ಬೀಜಕ್ಕೆ ಲೇಪನ ಮಾಡಬೇಕು. ಕಡಲೆಯಲ್ಲಿ ನೋಡ್ರಿ, ನಾವು ಶಿಫಾರಸು ಮಾಡಿದ್ದು ನೀರಾವರಿಗಾಗಿದ್ರೆ 10 ಕಿಲೋಗ್ರಾಮ್ ಸಾರಜನಕ, ರಂಜಕ 20 ಕಿಲೋಗ್ರಾಮ್ ಒಂದು ಎಕರೆಗೆ ನಾವು ಹಾಕಿ ನಾವು ಭೂಮಿಗೆ ಬೆರೆಸಿ ನಾವು ಬಿತ್ತನೆ ಮಾಡಬೇಕು. ಅದೇ ತರ ಜೋಳ ಆಗಿದ್ರೆ, ನೀರಾವರಿ ಆಗಿದ್ರೆ 3 ಕಿಲೋ, ಕುಷ್ಕಿ ಆಗಿದ್ರೆ 2.5-3 ಕಿಲೋದಷ್ಟು ನಮಗೆ ಬೇಕಾಗುತ್ತೆ. ಇಲ್ಲಿ ಕೂಡ ನೋಡ್ರಿ, ಜೈವಿಕ ಗೊಬ್ಬರಗಳನ್ನ ಅಜೋಸ್ಪಿರ್ಲಮ್ದಿಂದ ನಾವು ಲೇಪನ ಮಾಡಬೇಕು. ರಂಜ ಸೇರಿಸಿದ್ರೆ ಒಳ್ಳೆಯ ಇಳುವರಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ತರ ಗೋಧಿಯಲ್ಲಿ ಕೂಡ ನೋಡ್ರಿ, ಸಾಮಾನ್ಯವಾಗಿ ಅದೇ ತರ ಜವಿ ಗೋಧಿ ನಾವು ಸಾಕಷ್ಟು ಎಲ್ಲ ನೀರಾವರಿಯಲ್ಲೇ ತಗೋತಾ ಇರ್ತೀವಿ. ಇಲ್ಲಿ ನಾವು ಗೋಧಿ ಜವಿ ಗೋಧಿಯನ್ನ ಕವಚ ಸಹಿತ ಅಂದ್ರೆ ಕವಚ ಹೋದ್ರೆ ಅದು ಮೊಳಕೆ ಬರಂಗಿಲ್ಲ. ಇಲ್ಲಿ ಕೂಡ 25-30 ಕಿಲೋ ತನಕ ಹಾಕಬಹುದು. ಸೊ ನಿಮ್ಗೆ ಬಹಳಷ್ಟು ರೈತರು ನಮ್ ದಟ್ಟ ಹಾಕೋದ್ರಿಂದ 60 ಕಿಲೋಗ್ರಾಮ್ ತನಕ ಹಾಕ್ತಾರೆ ಜವಿ ಗೋಧಿ ಆಗಿದ್ರೆ. ಕವಚ ಸಹಿತ ಇರ್ತದಲ್ಲ, ಅದಕ್ಕೆ ಹಾಕಬೇಕಾಗತ್ತೆ. ಕೂಡ ಸಾರಜನಕ 24 ಕಿಲೋದಷ್ಟು, ರಂಜಕ 12 ಕಿಲೋದಷ್ಟು, ಪೊಟ್ಯಾಶ್ 8 ಕಿಲೋದಷ್ಟು ಒಂದ್ ಎಕರೆಗೆ ನಮ್ಮ ಮಣ್ಣಿಗೆ ಸೇರಿಸಬೇಕಾಗತ್ತೆ ನೋಡಿ. ತದನಂತರ ಅಗಸಿ ಕೂಡ ಸಾಮಾನ್ಯ 4-5 ಕಿಲೋದಷ್ಟು ನಮಗೆ ಬೀಜ ಬೇಕಾಗ್ತದೆ. ಇಲ್ಲಿ ಕೂಡ ಸಾರಜನಕ 16 ಕಿಲೋಗ್ರಾಮು, ರಂಜಕ 8 ಕಿಲೋಗ್ರಾಮು, ಆಮೇಲೆ ಪೊಟ್ಯಾಶ್ 8 ಕಿಲೋಗ್ರಾಮ್ ಅನ್ನು ಮಣ್ಣಿಗೆ ಸೇರಿಸಬೇಕು. ತದನಂತರ ಕುಸುಬಿ ಆದ್ರೆ ನಮಗೆ 3 ಕಿಲೋದಷ್ಟು ಒಂದ್ ಎಕರೆಗೆ ಬೀಜ ಬೇಕಾಗ್ತದೆ. ಇಲ್ಲಿ ಕೂಡ ಅಜೋಸ್ಪಿರ್ಲಮ್ ಲೇಪನ ಮಾಡುವುದಲ್ಲದೇ ರಾಸಾಯನಿಕ ಗೊಬ್ಬರಗಳಾದಂತ ಸಾರಜನಕ 30 ಕಿಲೋ, ರಂಜಕ 30, ಪೊಟ್ಯಾಶ್ 16, ಆಮೇಲೆ ಗಂಧಕ 12 ಕಿಲೋದಷ್ಟು ಮತ್ತು ಪ್ಲಸ್ ಜಿಂಕ್ ಸಲ್ಫೇಟ್ ಕೂಡ ಹಾಕಬೇಕಾಗತ್ತೆ. ಇಲ್ಲಿ ಎಣ್ಣೆ ಕಾಳಾಗೋದ್ರಿಂದ ಗಂಧಕದ ಅವಶ್ಯಕತೆ ಬಹಳ ಅದರಿ, ಅಂದ್ರೆ ಗಂಧಕ ಹಾಕೋದ್ರಿಂದ ಎಣ್ಣೆಯ ಅಂಶ ಜಾಸ್ತಿ ಆಗ್ತದೆ. ಈ ತರ ನಾವು ಬಿತ್ತನೆ ಮಾಡಬೇಕ, ಕಾಳುಗಳು ಆಯ್ಕೆ ಮಾಡಿದ ಮ್ಯಾಗ ಬಿತ್ತನೆ ಯಾವ ತರ ಮಾಡ್ಬೇಕಂತೇಳಿ, ಸಾಮಾನ್ಯವಾಗಿ ಕಡ್ಲೆ ಆಗಿದ್ರೆ 45 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗ್ರಿ ನಾವು ಮಾಡ್ತೀವಿ. ಆಮೇಲೆ ಜೋಳ ಆಗಿದ್ರೆ 45-60 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿತ್ತನೆ ಮಾಡ್ತೀವಿ. ಗೋಧಿ ಆಗಿದ್ರೆ 23 ಸೆಂಟಿಮೀಟರ್ ಸಾಲಿನ ಸಾಲಿಗೆ, ಅಗಸೆ ಆಗಿದ್ರೆ 45 ಸೆಂಟಿಮೀಟರ್, ಕುಸುಬೆ ಆಗಿದ್ರೆ 60 ಸೆಂಟಿಮೀಟರ್ ಸಾಲುಗಳಲ್ಲಿ ನಾವು ಬಿತ್ತನೆ ಮಾಡ್ತೇವೆ ನೋಡ್ರಿ. ಡಾಕ್ಟರ್, ಈಗೆಲ್ಲ ತಾವು ಹೇಳಿದ್ರಲ್ಲ, ಈ ಎಲ್ಲಾ ತಳಿಗಳ ಬಗ್ಗೆ ಹೇಳಿದ್ರಿ, ನಮ್ಮ ರೈತರಿಗೆ ಪ್ರಶ್ನೆ ಏನ್ ಮೂಡುತ್ತದೆ ಅಂತಂದ್ರ, ಈ ಬೀಜಗಳು ಲಭ್ಯ ಅದಾವ ಹೆಂಗ ವಿಜಯಪುರದೊಳಗ ಅನ್ನುವಂತ ಮಾತು ಬರ್ತದ, ಅದಕ್ಕೆ ಅವರಿಗೆ ಏನ್ ಹೇಳ್ತಿರ್ತಾವ ನೋಡ್ರಿ. ಈ ಯಾಕಂದ್ರೆ ಎಲ್ಲಾ ಈ ವಿಷಯ ತಿಳಿದ ಮ್ಯಾಗ ಕೊನೆ ಪ್ರಶ್ನೆ ರೈತರು ಬರೋದಪ್ಪ ಅಂದ್ರೆ ಬೀಜ ಲಭ್ಯತೆ ಬಗ್ಗೆ. ಈ ಕೆಲವೊಂದು ತಳಿಗಳ ಬೀಜಗಳು ನಮ್ಮ ಕೃಷಿ ಮಹಾವಿದ್ಯಾಲಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರದ ಬೀಜ ಘಟದಲ್ಲಿ ಕೆಲವೊಂದು ಬೀಜಗಳು ಲಭ್ಯತೆ ಇದೆ. ಇದರೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿನೂ ಕೂಡ ಸಾಕಷ್ಟು ತಳಿಗಳ ಲಭ್ಯತೆ ಇದೆ. ತದನಂತರ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿಜಾಪುರ ಜಿಲ್ಲೆ ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲೂ ಬೀಜಗಳ ಲಭ್ಯತೆ ಇದೆ. ತಳಿಗಳು ಹೆಚ್ಚು ಕಡಿಮೆ ಆಗಬಹುದು, ಬಟ್ ಬೀಜದ ಲಭ್ಯತೆ ಇದೆ. ಇದರೊಂದಿಗೆ ಇನ್ನೂ ಸುಧಾರಿತ ತಳಿಗಳು ಸಿಗಬೇಕಂದ್ರೆ ಬೀಜ ಘಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೂಡ ಬೀಜಗಳ ಲಭ್ಯತೆ ನೋಡ್ರಿ. ಇವೆಲ್ಲ ಬೀಜಗಳ ಸಿಗುವಂತ ಸ್ಥಳಗಳು. ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಇಲ್ಲಿ ತನಕ ಮಾಡಿಕೊಟ್ಟಿದ್ದೀರಿ. ಆತ್ಮೀಯರೆ, ಈಗ ತಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಡಾಕ್ಟರ್ ಅಶೋಕ್ ಸಜ್ಜನ್ ಅವರನ್ನ ತಾವು ಸಂಪರ್ಕ ಮಾಡಬಹುದು. ಅದಕ್ಕಾಗಿ ನಾನು ಅವರ ಮೊಬೈಲ್ ನಂಬರ್ ಅನ್ನ ಹೇಳ್ತಾ ಇದ್ದೀನಿ, ತಾವು ಬರ್ಕೊಳ್ಬಹುದು. 9449809899 ಈ ನಂಬರ್ ಅನ್ನ ತಾವು ಕಚೇರಿಯ ಸಮಯದೊಳಗೆ ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಅಶೋಕ್ ಸಜ್ಜನ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಹಿಂಗಾರಿ ಬೆಳೆಗಳಲ್ಲಿ ಯಾವ ತಳಿಗಳದಾವ, ಯಾವ ಉತ್ತಮವಾದಂತಹ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬಹುದು, ನಮ್ಮ ಭಾಗಕ್ಕೆ ಯಾವನ್ನ ಶಿಫಾರಸು ಮಾಡಿದ್ದಾರೆ, ಇದ್ರ ಬಗ್ಗೆ, ಆಮೇಲೆ ಬೀಜೋಪಚಾರದ ಬಗ್ಗೆ, ಬಿತ್ತನೆ ಮಾಡುವಂತಹ ಒಂದು ಅಂತರದ ಬಗ್ಗೆ, ಇವೆಲ್ಲ ವಿಚಾರಗಳನ್ನ ತಾವು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಿಂಗಾರಿ ಬೆಳೆಗಳ ತಳಿಗಳು ಹಾಗೂ ಬೀಜೋಪಚಾರದ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಅಶೋಕ್ ಸಜ್ಜನ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡಕೋಳ ಮಡಿವಾಳೇಶ್ವರರ ತತ್ವ ಪದಗಳನ್ನು. ಮೂರು ಮಕ್ಕಳು ಎಲಿರೋ ಎಲಿರೋ ಕಡಬ್ಯಾಡಿರೋ ನಿಮ್ಮ ಒಡಲೊಡಗೆ ಶಿವಹಾನ ನೋಡಿರೋ, ಎಲಿರೋ ಎಲಿರೋ ಕಡಬ್ಯಾಡಿರೋ ನಿಮ್ಮ ಒಡಲೊಡಗೆ ಶಿವಹಾನ ನೋಡಿರೋ, ಒಡಲೊಡಗೆ ಶಿವಹಾನ ನೋಡಿರೋ ನಿಮ್ಮ ಒಡಲೊಡಗೆ ಶಿವಹಾನ ನೋಡಿರೋ, ಕುಲಚಲಕ್ಕೆ ಹೊಡೆದಾಟ ಬೇಡಿರೋ, ಕುಲಚಲಕ್ಕೆ ಹೊಡೆದಾಟ ಬೇಡಿರೋ ಮುಂದನ್ನೆಲೆ ಮಾಡಿಕೊಳ್ಳುವುದು ನೋಡಿರೋ, ಎಲಿರೋ ಎಲಿರೋ ಕಡಬ್ಯಾಡಿರೋ ನಿಮ್ಮ ಒಡಲೊಡಗೆ ಶಿವಹಾನ ನೋಡಿರೋ, ಒಡಲೊಡಗೆ ಶಿವಹಾನ ನೋಡಿರೋ ನಿಮ್ಮ ಒಡಲೊಡಗೆ ಶಿವಹಾನ ನೋಡಿರೋ. ಸ್ಥಿರವಿಲ್ಲರೋ ಈ ಸಂಸಾರ ಗಾಳಿಗಿರಿಸಿದ ದೇವಿಗೆ ಪ್ರಕಾರ, ತಿರುಗಿ ತಿರುಗಿ ಬರುವುದು ಘೋರ, ತಿರುಗಿ ತಿರುಗಿ ಬರುವುದು ಘೋರ ಮುಂದೆ ಮರಳಿ ದೊರಕೊಂಬುದು ಬಹುದೂರ, ಎಲಿರೋ ಎಲಿರೋ ಕಡಬ್ಯಾಡಿರೋ ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ಒಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ. ತುಸುಬ್ಯಾನಿ ಬಂದರ ನಲಕ್ಕುಳ್ಳತೀರಿ, ದಾನ ಮಾಡಂದರೆ ನೆಳ್ಳತ್ತೀರಿ ತುಸುಬ್ಯಾನಿ ಬಂದರ ನಲಕ್ಕುಳ್ಳತ್ತೀರಿ, ಜಾನು ಮಪ್ಪಿನೋಳು ಕುಳತೀರಿ, ಜಾನು ಮಪ್ಪಿನೋಳು ಕುಳತೀರಿ, ನಾಳೆಯ ಮನು ಬಂದರೆ ಹೇಳತ್ತೀರಿ, ಎಲಿರೋ ಎಲಿರೋ ಕೆಡಬ್ಯಾಡಿರೋ ನಿಮ್ಮ ಒಡಲೊಳಗೆ ಶಿವಹಾರ ನೋಡಿರೋ, ಒಡಲೊಳಗೆ ಶಿವಹಾರ ನೋಡಿರೋ ನಿಮ್ಮ ಒಡಲೊಳಗೆ ಶಿವಹಾರ ನೋಡಿರೋ. ಗೊತ್ತು ತಿಳಿಯದರೆ ಒಳ್ಳತ್ತೀರಿ, ಮೃತ್ಯುಂಟೆಂಬುದು ಹೇಳತ್ತೀರಿ ನಿಜ ಗೊತ್ತು ತಿಳಿಯದರೆ ಒಳ್ಳತ್ತೀರಿ, ಮುತ್ತು ರತ್ನ ಬಿಟ್ಟು ಹೊಳಿತೀರಿ, ಮುತ್ತು ರತ್ನ ಬಿಟ್ಟು ಹೊಳಿತೀರಿ, ನಾಳೆ ಸತ್ತು ಮೂರು ದಿನಕ ಕೊಳತೀರಿ, ಎಲಿರೋ ಎಲಿರೋ ಕೆಡಬ್ಯಾಡಿರೋ ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ಒಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ. ಕರಿಯೋ ಆ ಎರಡು ಮೂರು ಆರು ಜರಿಬೇಕರಿಯೋ, ಎರಡು ಮೂರು ಆರು ಅರಿಯಬೇಕರಿಯೋ ಆ ಎರಡು ಮೂರು ಆರು ಜರಿಬೇಕರಿಯೋ, ಹೊರಗ ಒಳಗ ಒಂದೇ ತಿಳಿಬೇಕರಿಯೋ, ಹೊರಗ ಒಳಗ ಒಂದೇ ತಿಳಿಬೇಕರಿಯೋ ಶ್ರೀ ಗುರು ಮಾಂತೇಶನ ಬೆರಿಬೇಕರಿಯೋ, ಎಲಿರೋ ಎಲಿರೋ ಕೆಡಬ್ಯಾಡಿರೋ ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ಎಲಿರೋ ಎಲಿರೋ ಕೆಡ ಬ್ಯಾಡಿರೋ ನಿಮ್ಮ